ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ, ಶ್ರೀ ಬೆಟ್ಟದಪ್ಪ ಅವರೊಡನೆ ಸಂದರ್ಶನ ಕೇಳುವಿರಿ, ಜೊತೆಗೆ ಕೃಷಿ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಕೃಷಿ ಅನುಭವ, ಶ್ರೀ ಬೆಟ್ಟದಪ್ಪ ಅವರೊಡನೆ ಸಂದರ್ಶನ. ಶಾರ ಊರ ತಿಲಕ ಮುಕ್ಕಿ ಆಯ್ತು ಜಾಹೀರಲ್ಲಿ ನಿನ್ನ ಕೀರ್ತಿ ಬೆಳೀತು ದೂರ ದೇವಿತು ಮೇಳ ಬಾಳ ಕೂಡಿ ಆಡುವರ ತಾಳ ಕರಡಿ ಅಲಗಿ ಗತ್ತು ಜೇಂಕಾರ ಸರಯ ಸಿಂಧಿ ಗಾಂಧಿ ಗುತ್ತು ಇಟ್ಟ ಸರಕಾರ ಪೊಲೀಸ್ ಪಟೇಲ್ ತಿರಗುವರು ಗಸ್ತಿ ಪಾರ ತಳಗಲೋಣಿ ಹುಡುಗರು ಆಡುವರ ದಿನ್ನಂದು ಕೈಯ ಹಿಡಿದು ಆಡುವರ ಜಾತಿ ನೀತಿ ಬಿಟ್ಟು ನಡೆಯುವ ಜನರ ಇವರಿಗೆ ಅನ್ನ ಬೇಕು ದೈವ ಒಲಿಯರ ಮುಸಲ್ಮಾನ ಜನ ಅಲ್ಲೋ ಇವರು ಕುರುಬರ ಕುರುಬರಿಗೆ ಇರುವುದು ಮಹಿಳೆಯರ ದೇವರ ಜಾತಿ ನೀತಿ ಬಿಟ್ಟು ನಡೆಯುವ ಜನರ ಅವರಿಗೆ ಅನ್ನ ಬೇಕು ದೈವ ಒಲಿಯರ ವರ್ಣಿಸಿದರೆ ವರ್ಣ ಮುಗಿಸುವರ್ಯಾರ ತಿಳದಷ್ಟು ಬರಿದನು ಕವಿಗಾರ ಕವಲೂರ ಕವಿ ಸವಿನ್ನಾಡುವರ ಚಿಕ್ಕ ತಕ್ಕ ಮಸೂದಿಯ ಹುಡುಗರ ಭದ್ರ ತದ್ರ ಇದ್ರ ನೋಡಿ ಆಡುವರ ಜಿಲ್ಲಾದೊಳಗ ನಿಶಾರು ಶಾಹೀರ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಓ, ಹಾಡೆಲ್ಲ ಚೆನ್ನಾಗಿ ಹಾಡ್ತಾ ಇದ್ದೀರಿ. ಹೌದ್ರಿ ಸರ್. ಈಗ ರಿವಾಯತ್ ಪದ ಹಾಡಿದ್ರ ಅದು? ಹೌದ್ರಿ. ಓ, ಹಬ್ಬ ಮುಗಿದ್ರು ನಿಮ್ಗಿನ್ನ ಹಾಡಿನ ಗುಂಗು ಮುಗ್ ಬಿಟ್ಟಿಲ್ಲ? ಬಿಟ್ಟಿಲ್ರಿ ಸರ್. ಹಾ, ಕಟ್ಟೆ ಕುತ್ಕೊಂಡು ಆಗಾಗ ಹಾಡ್ತಾ ಇರ್ತೀರಿ. ಚಿಲ್ಕಮುಖಿ ಅಂತ ಹೇಳಿದ್ರೆ ಹಾಡಲ್ಲಿ ನಿಮ್ಮೂರು ಚಿಲ್ಕಮುಖಿ? ಈಗ ನಾವಿರೋದು ಚಿಲ್ಕಮುಖಿ ಅಲ್ಲ. ಓಹೋಹೋ, ಯಜಮಾನ್ರಿ ಏನ್ ಹೆಸರು ನಿಮ್ದು? ಬೆಟ್ಟದಪ್ಪ. ಬೆಟ್ಟದಪ್ಪ ಹೆಸರು? ಬೆಟ್ಟದಪ್ಪ ನಿಮ್ಮ ದೇಹ ನೋಡಿದ್ರೆ ಚಿಕ್ಕದಿದೆಯಲ್ಲ. ಹೌದ್ರಿ ಸರ್. ಓಹೋಹೋ, ಸರಿ. ಯಾವ್ಯಾವ ರೀತಿಯ ಹಾಡುಗಳನ್ನ ಹಾಡ್ತೀರಿ ನೀವು? ಇವಾಗ ರೇವತಿ ಪದ ಸರ್ ಹಾಡಿದ್ರಿ. ರಿವಾಯತ್ ಪದಗಳು ಹಾಡ್ತೀರಿ? ಇವದ್ದೇ ಜಾಸ್ತಿ ಹಾಡೋದು. ಹ್ಞೂ ರೀ. ಇವ್ರಿ ಹೆಂಗ್ ಕಲ್ತ್ರಿ ಇವೆಲ್ಲ? ಇವು ಮನುಷ್ಯ ಸಣ್ಣರಿದ್ದಾಗ ಹಿಂದೆ ಕಾಡ್ತಿದ್ರು ಹಿರಿಯರು. ಅವ್ ಕೂಡ ಸ್ವಲ್ಪ ಬರ್ಸಿದ್ದೀವಿ ರೀ. ಅವನ ಕಲ್ಕೊಂಡು ಆಡ್ಕೊಂಡ್ ತೊಳ್ದಿವ್ರಿ. ಓದಕ್ ಬರ್ತದೆ ನಿಮ್ಗೆ? ಹ್ಞೂ ರೀ, ಬರ್ತ. ಎಷ್ಟನೇ ಕ್ಲಾಸ್ ಓದಿದ್ರಿ? ಮೂರನೇ ಕ್ಲಾಸ್ ರೀ ಸರ್ ಅವಾಗ. ಓ, ಹಾಡು ಬರ್ದಿದ್ದೆಲ್ಲ ಓದ್ತೀರಿ? ಹ್ಞೂ ರೀ. ಅವನ ಹಾಡ್ಕೊಂತ ಹಾಕಂತ. ಬೆಟ್ಟದಪ್ಪರೇ, ನಿಮ್ಗೆ ವಯಸ್ಸೆಷ್ಟು? 65. 60 ಆಗಿದಾವ್. ಏನ್ ಮಾಡ್ತೀರಿ ಬೇರೆ? ಒಕ್ಕಲ್ತನ ಮಾಡ್ತೀರಿ. ಒಕ್ಕಲ್ತನ ಮಾಡ್ತೀರಿ, ಒಕ್ಕಲ್ತನ ಜೊತೆಗೆ ಇದು ಹವ್ಯಾಸ ನಿಮ್ಗಿದು ಹಾಡೋದು. ಎಲ್ಲೆಲ್ಲಿ ಹೋಗ್ತೀರಿ ಹಾಡಕ್ಕೆ? ಎಲ್ಲರ ಕರೆಸ್ತಾರ್ರಿ, ಹೋಗ್ರಿ, ದೂರ ದೂರ ಹೋಗ್ರಿ. ದುಡ್ಡು ಕೊಡ್ತಾರ ಅದಕ್ಕೆ? ಗೌರವಧನ ಏನಾದ್ರು ಕೊಡ್ತಾರ್ರಿ? ಖರ್ಚು ಕೊಡ್ತಾರೆ. ನೀವು ಒಬ್ಬರೇ ಹೋಗ್ತೀರಾ? ಇನ್ನು 4 ಜನ ಇದ್ರಿ ನಾವು, ಈಗ ದಿಕ್ಕಿಗೆ ಹೋಗ್ರಿ ಸರ್. ನಾವು ಇವತ್ತು ಒಬ್ಬರೇ ಇರೋದಕ್ಕೆ ಒಬ್ಬರೇ ಗುನ್ಗುಡ್ತಾ ಇದ್ದೀರಿ. ಎಲ್ಲಿಗೆ ಹೋಗಿರಿ ಎಲ್ಲರೂ? ಅವ್ರಿಲ್ಲ ಹೋಗಿರ್ರಿ, ಅಲ್ಲೆಲ್ಲ ಕೆಲ್ಸ ಬಿಡ್ರಿ. ಈಗೆಲ್ಲ ಹಬ್ಬ ಮುಗೀತಲ್ವಾ? ಹ್ಞೂ. ಹಬ್ಬ ಮುಗಿದ ಮೇಲೆ ಮತ್ತೆ ಅವ್ರವ್ರ ಕೆಲಸಗಳು ಶುರು ಆಗಿಬಿಟ್ಟು ಹೋಗಿರ್ತಾರೆ. ವ್ಯವಸಾಯ ಮಾಡ್ತೀರಿ ಅಂದ್ರೆ ನೀವು? ಒಕ್ಕಲ್ತನ. ಒಕ್ಕಲ್ತನ ಮಾಡ್ತೀರಿ. ಎಷ್ಟೆಕರೆ ಇದೆ ಭೂಮಿ? ನಮ್ದು 10 ಎಕರೆ. 10 ಎಕರೆ ಭೂಮಿ ಇದೆ. ಓ, ಏನೇನ್ ಬೆಳಿತೀರಿ ಯಜಮಾನ್ರೆ? ಈಗ ಮೆಕ್ಕೆಜೋಳ ಹಾಕಿರಿ. ಈಗ ಮೆಕ್ಕೆಜೋಳ ಹಾಕಿರಿ. ನಾವು ಪ್ಲಾಟ್ ಮಾಡ್ತೇವ್ರಿ. ಪ್ಲಾಟ್ ಅಂದ್ರೆ ಏನು? ನೀವು ತುಪ್ಪರಿ ಪ್ಲಾಟ್ ರೀ. ಇಂಥವ್ ಮಾಡ್ತಾರೆ, ಸೀಡ್ಸ್ ಮಾಡೋದು, ಬೀಜೋತ್ಪಾದನೆ ಮಾಡೋದು. ನೀವು ಒಬ್ಬರೇ ಮಾಡ್ತೀರಾ? ಮಕ್ಕಳೆಲ್ಲ ಮಕ್ಕಳ ಎಷ್ಟು ಜನ ಇದಾರೆ? ಮಕ್ಕಳು ಒಬ್ಬತ್ತರಿ, ಗಂಡ್ಮಗ ಒಬ್ಬ. ಒಬ್ಬತ್ತೆ ಗಂಡ್ಮಗ? ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ? 4 ಜನ ಹೆಣ್ಮಕ್ಳು. ಅವರೆಲ್ಲ ಇಲ್ಲೇ ಮದುವೆ ಮಾಡ್ಕೊಟ್ಟಿದ್ರೆ? ಇನ್ನೊಬ್ಬ ಹೆಣ್ಮಗಳಿದ್ದಾರೆ. ಈಗ ನಿಮ್ಮ ಕೃಷಿಯಲ್ಲೆಲ್ಲ ಕೆಲಸ ಮಾಡೋರು ಯಾರು? ಹೊಲ್ದಾಗ ಕೆಲಸ ಮಾಡೋರು ಯಾರು? ನಾವು ಮನೆಯವ್ರು ಮಾಡ್ತೀವಿ, ಆಳು ಕಟ್ಬೇಕು ರೀ. ಮತ್ತೆ ನಾವು ಮಾಡ್ತೀವಿ, ಆಳನ್ನು ಕಟ್ಬೇಕು. ಫ್ಲಾಟ್ ಏನೇನು ಮಾಡಿದ್ರಿ? ಫ್ಲಾಟ್ ತುಪ್ಪರಿ ಮಾಡಿರಿ. ತುಪ್ಪರಿ ಮತ್ತೆ ಮತ್ತೇನಿಲ್ಲರಿ, ತುಪ್ಪರಿ. ತುಪ್ಪರಿ ಅಷ್ಟೇ. ತುಪ್ಪರಿ ಪ್ಲಾಟ್ ಮಾಡಿದಿರಿ, ಮೆಕ್ಕೆಜೋಳ ಬೆಳೀತಾ ಇದ್ದೀರಿ. ಮೆಕ್ಕೆಜೋಳ ಎಷ್ಟೆಕರೆ ಹಾಕಿದ್ರಿ? ಒಂದು 3-4 ಎಕರೆ 5 ಎಕರೆ ಹಾಕಿವ್ರಿ. ಹೆಂಗಿದೆ ಇಲ್ಲಿ ಮಳೆ ಎಲ್ಲ? ಚೆನ್ನಾಗಿ ಮಳೆ ಇಲ್ಲರಿ ಸರ್, ಈಗ ಸ್ವಲ್ಪ ಬಾಡವ್ರಿ. ಮಳೆ ಆದ್ಮೇಲೆ ಚೆನ್ನಾಗಿ ಹಾಕವ್ರಿ. ಮಳೆ ಆದ್ಮೇಲೆ ಚೆನ್ನಾಗಿ ಆಗ್ತದ? ಸರಿ, ಈಗ ಒಂದು ವೇಳೆ ನೀವು ಹೆಚ್ಚಾಗಿ ಬೆಳೆಯೋದು ಕಮರ್ಷಿಯಲ್ ಅಂದ್ರೆ ವಾಣಿಜ್ಯ ಬೆಳೆ ಅಂದ್ರೆ ಮೆಕ್ಕೆಜೋಳನೆ ಹೌದಲ್ವಾ? ಮೆಕ್ಕೆಜೋಳ ಇಳುವರಿ ಎಲ್ಲ ಚೆನ್ನಾಗಿ ಬರ್ತದ? ಬರ್ತೀರಿ ಸರ್, ಚಲೋ ಬರ್ತಾರೆ. ಮಾರ್ಕೆಟ್ ಎಲ್ಲ ಎಲ್ಲಿದೆ ನಿಮ್ಗೆ? ಇಲ್ಲಿ ಕೊಪ್ಪಳ ರೀ. ಕೊಪ್ಪಳದಲ್ಲ? ಹ್ಞೂ. ಈಗ ಬೆಲೆ ಎಲ್ಲ ಹೇಗಿದೆ ರೇಟ್? ರೇಟ್ ರೀ ಸರ್, 2700 ಹಿಂಗೈತೆ ರೀ ಸರ್ ಮೆಕ್ಕೆಜೋಳ. ಈಗ ಹೆಂಗೈತೆ ಕೇಳಿ ರೀ. ಮೆಕ್ಕೆಜೋಳ ಬೆಳೆಯೋದಕ್ಕೆ ಭೂಮಿಗೆ ಮೊದಲು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಸರ್? ಅದಕ್ಕೆ ಹಾಕಕ್ಕನ್ರಿ ಸರ್ ಗೊಬ್ಬರ. ಮೆಕ್ಕೆಜೋಳ ಬೆಳಿಬೇಕಂದ್ರೆ ಕೃಷಿ ಮಾಡೋದಕ್ಕೆ ಮುಂಚೆ ಭೂಮಿ ಎಲ್ಲ ಸಿದ್ಧತೆ ಹೇಗೆ ಮಾಡ್ಕೊಂತೀರಿ? ಏನೇನು ಕೊಡ್ತೀರಿ? ಮಡಿಕೆ ಕೊಡ್ತೀರಿ. ತಿಪ್ಪೆನ ಗೊಬ್ಬರ ಇರೋದು. ಆಮೇಲೆ ಮಳೆ ಆದ್ಮೇಲೆ ಎತ್ತಲೆ ಸಾಲ ಮುಟ್ಕೊಂಡು ಮಡಿಕೆ. ದನಕರುಗಳು ಇದಾವೆ? ಅದಾವ್ರಿ, ಎತ್ತದವ್ರಿ. ಎತ್ತುಗಳಿದಾವೆ. ತಿಪ್ಪೆ ಗೊಬ್ಬರ ನೀವೇನು ಕೊಂಡ್ಬೇಕಾಗಿಲ್ಲ? ಇಲ್ರಿ, ಸಿಗ್ತದೆ. ಎಷ್ಟು ಬಂಡಿ ಆಗುತ್ತೆ ನಿಮ್ಮ ಈ ತಿಪ್ಪೆ ಗೊಬ್ಬರ ಎಲ್ಲ? ಇಲ್ಲಿ ಒಂದು 6 ಬಂಡಿ 8 ಬಂಡಿ ಹಾಕಿದ್ರಿ ಸಾಕಾಗ್ತದ ನಿಮ್ಗೆ? ಇಲ್ರಿ, ಬೇಕಾಗತ್ರಿ. ಅದ ಇದೊಟ್ಟು ಹಾಕ್ಯಂತ ಹೋಗ್ಬೋದು. ಒಂದ್ ವರ್ಷ ಒತ್ತಟೆ ಹಾಕಿ, ಒಂದ್ ವರ್ಷ ಬೇರೆ ಕಡೆ ಹಾಕ್ಯಂತ ಹಿಂಗ್ ಮಾಡ್ಕೊಂತ ಹೋಗ್ತಾರೆ. ಬೇರೆ ಕಡೆ ಖರೀದಿ ಮಾಡಿ ಹಾಕ್ಬೋದಲ್ಲ? ಹಾಕ್ಬೋದ್ರಿ ಸರ್, ಇದ್ದಾರೆ ಹಾಕ್ತಾರೆ. ನಾವು ಕಷ್ಟ, ನಮ್ಗೆ ಕಷ್ಟ ಅಲ್ರಿ ತಗಕ. ಇದ್ದಷ್ಟಾಗ ನಾವು ಇದು ಮಾಡ್ಕೊತೀವಿ. ಮೆಕ್ಕೆಜೋಳನ ಯಾಕೆ ಬೆಳಿತೀರಿ ನೀವು? ಬೇರೆ ಏನಾದ್ರು ಬೆಳೆ ಬೆಳಿಬೋದಲ್ಲ? ಹಾಕ್ತೀರಿ. ನೀವು ಮೆಕ್ಕೆಜೋಳ ಕಡಲೆ ಹಾಕ್ತಿರಿ, ಮತ್ತೆ ಅಲ್ಲದ ನವಣಿ, ಉಳ್ಳಿ, ಇಂಥವೆಲ್ಲ ಎಲ್ಲವನ್ನೂ ಹಾಕ್ತೀರಿ ಅಂದ್ರೆ ಅವೆಲ್ಲ ಜೊತೆ ಜೊತೆಗೆ ಹಾಕ್ತೀರಾ ಅಥವಾ ಬೇರೆ ಬೇರೆ ಬೇರೆ ಬೇರೆ ಬೇರೆ ಭೂಮಿಯಲ್ಲಿ? ಹೊರಭೂಮಿ ಇರ್ತಾವ್ರಿ, ಹೊರಭೂಮಿಗೆ ನೀರಾವರಿಗೆ ಬೇರೆ. ಹೊರಭೂಮಿಯಲ್ಲಿ ಏನೇನು ಬೆಳಿತೀರಿ? ಅದ ಉಳ್ಳಿ ಬೆಳಿತೀರಿ, ಮತ್ತೆ ಉಳ್ಳಿ, ನವಣಿ. ನವಣಿ ಇನ್ನೂ ನಿಮ್ಮ ಮನೆಯ ಆಹಾರವಾಗಿ ಇದೆ? ಹೌದ್ರಿ. ಮನೆಯಲ್ಲಿ ನವಣಿ ಇನ್ನೂ ಊಟ ಮಾಡ್ತೀರಾ? ಇಲ್ರಿ, ಈಗ ಉಣ್ಣಗಳ್ರಿ, ಏನಾರು ನಾವು ಉಣ್ತಿದ್ರಿ. ಈಗ ನೀವು? ನಾವು ಇಲ್ರಿ, ನಾವು ಉಣ್ಣಗಳ್ರಿ. ಈಗ ನಾವು ಒಬ್ಬರ ಏನು ಮಾಡಕ್ರಿ, ಅದನ್ನ ಮಾಡಿದ್ರೆ ಉಣ್ಣಗಳ್ರಿ ಮಕ್ಳು. ನವಣಿ ಮಾರಿಬಿಡ್ತೀರಾ? ಮಾರಿಬಿಡ್ರಿ. ಓಹೋ ಹೋ, ಮನೇಲಿ ಈಗ ಊಟ ಮಾಡೋದು ಬಿಟ್ಬಿಟ್ಟಿದ್ದಾರೆ? ಇಲ್ರಿ, ಮೊದ್ಲೆಲ್ಲ ಇತ್ತ ನಿಮ್ಮ ಮನೇಲಿ ಊಟ ಮಾಡಿವ್ರಿ ನವಣಿ? ನವಣಿಯನ್ನ ಉಣ್ಣಿರಿ, ಆರ್ಕ ಉಂಡಿವಿ. ಓ, ಆರ್ಕನು ಬೆಳಿತಾ ಇದ್ರ? ಆರ್ಕನು ಬೆಳಿತಿದ್ರಿ. ಮತ್ತೇನ್ ಬೆಳಿ? ಶಾವಿ ಬೆಳಿತಿದ್ರಿ. ಸಾಮೆ ಶಾವಿ ಶಾವಿ ಈಗಿಲ್ರಿ. ಶಾವಿ ಈಗಿಲ್ಲ. ಇಲ್ರಿ, ಬೆಳಿಗಿಲ್ರಿ ಈಗಿಲ್ಲಿ. ಆರ್ಕ ನೀವು ಈಗ ಬೆಳೆಯಲ್ಲ? ಇಲ್ರಿ, ಈಗ ನವಣಿ ಒಂದೇ ಬೆಳಿತೀರಿ. ನವಣಿ ಹಾಕ್ತೀರಿ. ಈಗ ಊಟ ಮಾಡಲ್ಲ ಅಂದ್ರೆ ಯಾಕೆ ಬೆಳಿತೀರ ಅವನ್ನ? ಏನ್ರಿ, ಆಗ ಸುಮ್ಮನೆ ದನಕ್ಕೆ ಇಟ್ಟು ಉಳಾಕವಲ್ರಿ. ಓಹೋ, ದನಕರುಗಳಿಗೆ ಮೇವು ಆಗ್ತದೆ. ನವಣಿ ಒಂದಿಷ್ಟು ಉಳಿತದೆ, ನೀವು ಉಣ್ಬೇಕಂದ್ರೆ ಇಟ್ಕೋಬಹುದು. ಇಟ್ಕೋಬಹುದು ಸ್ವಲ್ಪ, ಇಲ್ಲ ಅಂದ್ರೆ ಬೇರೆ ಮಾಡ್ಕೊಂಡ್ಬಿಡ. ಯಾಕೆ ಈಗಿನವರೆಲ್ಲ ಇದನ್ನ ಉಣ್ಬಾರ್ದು ಅಂತ ಇದಾರ? ಏನ್ರಿ ಸರ್, ಏನಾರ ಊಟ ಮಾಡ್ಗಲ್ರಿ ಅದನ್ನ? ಅದು ಎಂತದೇ ಆಗಂತಾರ್ರಿ ಅವ್ರು? ಅದು ಆರ್ಕ ಕುಟ್ಬೇಕು, ಬೀಸ್ಬೇಕಲ್ರಿ. ಅವು ಸ್ವಲ್ಪ ರಗಳೆ ಅಲ್ರಿ, ಅದಕ್ಕೆ ಅವ್ರು ಮಾಡ್ಗಲ್ರಿ. ಅದು ರಗಳೆ ಅವು. ಇವಾದ್ರೆ ಅಕ್ಕಿ ಅನ್ನ ಮತ್ತೆ ಅವಾಗೆಲ್ಲ ಮಾಡ್ತಿದ್ರಲ್ಲ? ಏ ಮಾಡ್ರಿ ಅವಾಗ. ನೀವೆಲ್ಲ ಕುಟ್ಟೋ ಎಲ್ಲ ಮನೇಲಿ ಇತ್ತ? ಎಲ್ಲ ಮಾಡ್ತಿದ್ರಿ ಮನ್ಯಾಗ. ಆರ್ಕ ಕಲ್ಲತ್ತಿರಿ, ಆರ್ಕ ಹೊಡ್ಯದು. ಹೊಡೆದು ಅದನ್ನ ಕುಟ್ಟು ನಮ್ಮ ಓನವ್ರು ಮಾಡ್ತಿದ್ರಿ. ಅವ್ರು ನೋಡಿ ನಾವು ನೋಡಿರಿ. ಈಗ ಯಾರು ಮಾಡಂಗಿಲ್ರಿ. ಕಷ್ಟ ಆಗಿದೆ ಈಗ. ಹ್ಞೂ ರೀ, ಹಂಗಾಗಿ ಸುಲಭವಾಗಿ ಅಕ್ಕಿ. ಹ್ಞೂ ರೀ. ಜೋಳ ಇದೆ ನಿಮ್ಮಲ್ಲಿ ಬಳಕೆ? ಜೋಳದಲ್ಲಿ ಏನೇನು ಯಾವ ರೀತಿ ಅಡುಗೆ ಮಾಡ್ತೀರಿ? ಜೋಳ ರೀ, ಜೋಳದ್ದು ಏನೇನು ಊಟಕ್ಕೆ ಏನೇನು ರೊಟ್ಟಿ ಮಾಡ್ತೀವಿ, ರೊಟ್ಟಿ ಮತ್ತೆ ನುಚ್ಚು ಮಾಡ್ತೇವೆ ರೀ, ಅಂಬ್ಲಿ ಅಂಬ್ಲಿ, ಹ್ಞೂ ಹ್ಞೂ, ಮತ್ತು ಸಂಗಟಿ ಬೇಕಾದ್ರೆ ಸಂಗಟಿ ಮಾಡ್ತೇವೆ, ಮುದ್ದೆ ಬೇಕಾದ್ರೆ ಮುದ್ದೆ ಮಾಡ್ಕೊಂತೇವೆ. ಸಂಗಟಿ, ಮುದ್ದೆ, ಅಂಬ್ಲಿ, ಹ್ಞೂ, ಸಂಗಟಿಗೆ ಏನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಪದಾರ್ಥ ಯಾವ್ದು ಯಾವುದಾದ್ರೆ ಬೇಷ್? ಮಜ್ಜಿಗೆ ರೀ ಸರ್. ಓಹೋ, ಮಜ್ಜಿಗೆ ಚಲೋ ರೀ. ಹ್ಞೂ, ಸಂಗಟಿಗೆ. ಹ್ಞೂ, ಹ್ಞೂ, ಮುದ್ದೆಗೆ? ಮುದ್ದೆಗೆ ಏನು ರೀ, ಇದು ಯಾವುದ ಸಾರು ಬರ್ತೆ, ಚಟ್ನಿ ಬರ್ತೆ, ಹ್ಞೂ, ಇಂಥದ್ದು ಹೇಳಿದ್ರಿ, ಎಲ್ಲ ನೀಡಪ್ಪ. ಹ್ಞೂ, ಹ್ಞೂ. ಈಗ ನೀವು ರೈತರು, ರೈತಕ್ಕೆ ಮಾಡಬೇಕು ಅನ್ನೋದಾದರೆ ಭೂಮಿ, ಅದರ ಗುಣಮಟ್ಟ, ಅದರ ಪೋಷಕಾಂಶ ಉಳಿಸ್ಕೊಳ್ಬೇಕು ಅನ್ನೋದಾದರೆ ಗೊಬ್ಬರ ಭಾಳ ಮುಖ್ಯ. ಹೌದು ರೀ ಸರ್. ಒಂದು ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ? ಹೌದು ರೀ. ಮತ್ತು ಬೇರೆ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಕೊಡ್ತೀರಿ? ಬೇರೆ ಸರ್ಕಾರಿ ಗೊಬ್ಬರ ಕೊಡ್ತೀರಿ ಸರ್. ಹ್ಞೂ, ಸರ್ಕಾರಿ ಗೊಬ್ಬರ ತಂದು ಕೊಡ್ತೀರಿ, ಮಳೆ ಆದಮೇಲೆ ಸರ್ಕಾರಿ ಗೊಬ್ಬರ ಹಾಕ್ತೀರಿ. ಹ್ಞೂ, ಹ್ಞೂ, ಹ್ಞೂ. ಹಾಕಿದ್ಮೇಲೆ ಮಳೆದೇವ ಚಲೋತ್ತೆ ಏನಂದ್ರೆ ಚಲೋತ್ತೆ ಪೀಕ್ ಬರ್ತಾವೆ. ಮೆಕ್ಕೆಜೋಳ ನಿಮ್ಮ ಭಾಗದಲ್ಲಿ ಮುಖ್ಯವಾಗಿ ಅದನ್ನೇ ಜಾಸ್ತಿ ಬೆಳೀತಾರೆ. ನೀವು ಬೆಳಿತೀರಿ ಮೆಕ್ಕೆಜೋಳದಲ್ಲಿ, ಯಾವ್ಯಾವ ರೀತಿಯ ಸಮಸ್ಯೆಗಳಿದ್ದಾವೆ, ರೋಗಗಳು ಏನೇನು ಬರ್ತವೆ ಅಂತ? ರೋಗ ಬರ್ತಾರೆ ಸರ್, ಸುಳಿ ಬರುತ್ತೆ. ಹ್ಞೂ, ಒಂದು ಥರ ಆಗ ಗರಿ ಬೆಳ್ಳಗೆ ಚಂಪಾಗಿ ಹೋಗೋವ. ಹ್ಞೂ, ಎಲ್ಲ ಆ ಥರ ಹಾಕತ್ತಾರೆ. ಅದಕ್ಕೂ ಔಷಧ ಕೊಡ್ತಾರಲ್ಲ ಸರ್, ತಗೊಂಬಂದು ಹಾಕ್ತಾರೆ. ತಗೊಂಬಂದು ಹಾಕ್ತಾರೆ. ಹ್ಞೂ, ಹ್ಞೂ, ಹ್ಞೂ. ಈಗ ನಿಮ್ಮ ಹೊಲದಲ್ಲಿ ಕೃಷಿ ಹೊಂಡ ಈ ಥರ ಏನಾರು ಮಾಡಿಸಿದ್ದೀರಾ? ಮಾಡ್ಸೀವಿ ರೀ, ಮಾಡ್ಸೀವಿ ರೀ. ಅದಕ್ಕೆ ಕೃಷಿ ಹೊಂಡ ಮಾಡ್ಸೀವಿ ರೀ. ಹ್ಞೂ, ಅವು ಹೊರಭೂಮಿ ನೀರು ಬಂದು ನಿಂದಿರ್ತವೆ ರೀ. ನಿಂದಿರ್ತವೆ, ಅದರಿಂದ ಉಪಯೋಗ ಆಗಿದೆ ನಿಮಗೆ? ಮಾಡ್ಕೊಂಡಿಲ್ಲ ರೀ, ನಾವು ಮಾಡಿದ್ರೆ ಹಾಕತ್ತೆ ರೀ, ಮಾಡಿಲ್ಲ. ಹಾಂ, ಹಾಂ. ನೀರು ನಿಂತರೆ ಮತ್ತೆ ಬಳಕೆ ಮಾಡ್ಕೊಳ್ಬೋದಲ್ಲ? ಮಾಡ್ಕೋಬೇಕಲ್ರಿ, ನಾವು ಮತ್ತೆ ಮಗ ಒಬ್ಬ ರೀ. ಹ್ಞೂ, ಎಲ್ಲರೂ ಆದಷ್ಟು ಅಲ್ಲಿ ಭೂಮಿ ಮಾಡ್ತಾ ಇಲ್ಲ ಇಲ್ರಿ, ಹಾಗೆ ಬಿಟ್ಕೊಂಡಿದ್ದೀರಿ? ಹಾಗೆ ಬಿಟ್ರಿ. ಓಹೋ, ಕೃಷಿ ಹೊಂಡಕ್ಕೆ ಬಂದ ನೀರು ಅಲ್ಲೇ ಅಲ್ಲೇ ಇದಾಗ್ಬಿಟ್ಟಾರೆ. ಹ್ಞೂ, ಅದ ನೀರು ಬೋರಿಗೆ ಸಪ್ಲೈ, ಬೋರಿಗೆ ಸಪ್ಲೈ ಆಗ್ತದೆ. ಬೋರ್ ನೀರು ಇಂಪ್ರೂವ್ ಆಗಿದೆ. ಹ್ಞೂ ರೀ. ಓ, ಅದರಿಂದ ಸ್ವಲ್ಪ ಅನುಕೂಲ ಆಗಿದೆ. ತರಕಾರಿ ಬೆಳೀತಾರೆ ಯಜಮಾನ್ರೆ? ಹಾಕ್ತೀವಿ ರೀ, ಬೇರೆ ಹಾಕಿಲ್ಲ ಈ ಸಲ, ಹಾಕಿಲ್ಲ, ಹಾಕಿಲ್ಲ. ಹ್ಞೂ, ಹ್ಞೂ. ಟಮಾಟಿ ಇದು ಹಾಕ್ತೀವಿ ಆಗ. ಹ್ಞೂ, ನಾವು ಹಾಕಿಲ್ರಿ. ಹ್ಞೂ, ಹ್ಞೂ. ಉಳ್ಳಿ ಎಲ್ಲ ಬೆಳೀತೀರಲ್ವಾ, ಆ ದನಗಳ ಮೇವು ಆಗ್ತದಾ? ಹ್ಞೂ ರೀ, ಒಟ್ಟಾಗ್ತದೆ, ಒಟ್ಟಾಗ್ತದ್ರಿ. ಮತ್ತು ಕಾಳು ಹಾಕವ್ರಿ ತಿನ್ನಕ್ಕೆ, ಉಳ್ಳಿ ಇಟ್ಕೊತೀರಿ ಎತ್ತಿಗೆ. ಹ್ಞೂ, ಅದನ್ನ ತಿರ್ಗಟ್ಲೆ ಉಳ್ಳಿ ಇಟ್ಕೊತಾರೆ, ಇಟ್ಕೊಂಡು ಅದನ್ನ ತೊಡೆದು. ಹ್ಞೂ, ನೆಲ ತೊಡು, ಅದನ್ನ ಕಲಿಸಿ ಮತ್ತೆ ಎತ್ತಿಗೆ ಬೇಕಲ್ರಿ. ಒಟ್ಟು ಪಶುಗಳಿಗೆ ಒಳ್ಳೆ ಆಹಾರ ಅದು. ಹ್ಞೂ ರೀ. ಹ್ಞೂ, ಉಳ್ಳಿಕಾಳು ನೀವು ಊಟಕ್ಕೆ ಬಳಸ್ತೀರಲ್ಲ? ಬಳಸ್ತೀರಿ. ಹ್ಞೂ, ಹ್ಞೂ. ಈಗ ಸರ್ಕಾರದಿಂದ, ಇಲಾಖೆಯಿಂದ ಏನೇನು ಅನುದಾನಗಳು ತಗೊಳ್ತೀರಿ, ಯಾವ್ಯಾವ ರೀತಿಯ ಸಹಾಯಧನಗಳನ್ನು ತಗೊಂಡಿದ್ದೀರಿ? ಯಾವ್ದ್ರಿ ಸಬ್ಸಿಡಿ ಆಗಿರ್ಬೋದು? ಸಬ್ಸಿಡಿ ಯಾವ್ರಿ ಅಗ್ರದ ಕೊಡ್ತಾರಲ್ರಿ ಸರ್, ಇವು ಪೈಪ್ ಪಿಕ್ಲಾರ್ ಪೈಪ್ ಅಂತ ಕೊಡ್ತಾರೆ ಸರ್. ಹ್ಞೂ, ಹ್ಞೂ, ಹ್ಞೂ. ಅವೆಲ್ಲ ತೊಗೊಂಡಿದ್ರಿ? ಗೊಬ್ಬರ ಬೀಜ ಅಂತ ಕೊಡ್ತಾರೆ. ಹ್ಞೂ, ಹ್ಞೂ, ಹ್ಞೂ. ಈಗ ನೀವು ಮೊದಲಿಗೂ ಈಗೂ ಹೋಲಿಕೆ ಮಾಡಿದ್ರೆ ಕೃಷಿಯಲ್ಲಿ ಏನೇನು ಬದಲಾವಣೆ ಅನಿಸಿದೆ ನಿಮಗೆ, ಯಾವುದು ಸರಿ ಅನ್ನಿಸ್ತಾ ಇದೆ? ಈ ಮೆಕ್ಕೆಜೋಳ ಸ್ವಲ್ಪ ಸರಿ ಅನಿಸ್ತದೆ ನಿಮ್ಗೆ ಈಗ, ಅದೇ ಬೆಳೆಯೋದು ಬೇಸ ಅನ್ಸ? ಯಾಕೆ? ಇವು ಚಜ್ಜಿ ಪಿಜ್ಜಿಯು ಸ್ವಲ್ಪ ನಮ್ಮ ನೌಲಾಪಲು ಇಂಥವು ಭಾರಿ ಕಾಟಾಕತ್ರಿ. ಹ್ಞೂ, ಅದನ್ನ ಕಾಳು ಸಿಗಲ್ಲ. ಇದು ಮೆಕ್ಕೆಜೋಳ ಆದರೆ ಒಂದು ಸ್ವಲ್ಪ ರೈತರಿಗೆ ಸ್ವಲ್ಪ ವರ್ಕ್ ಮಾಡಿ ಮಾಡ್ಕೊಳಕ್ಕೆ ಒಂದು ಅನುಕೂಲ ಆಗತ್ತೆ. ಹ್ಞೂ, ಮೆಕ್ಕೆಜೋಳ ಹಾಕೋದ್ರೆ ಜಾಸ್ತಿ ಇರೋ ಸರ್. ಕೆಲಸ ಕಡಿಮೆ? ಕೆಲಸ ಐತ್ರಿ ಅದು. ಹ್ಞೂ, ಸ್ವಲ್ಪ ನೋಡಿ ನಿಧಾನಕ್ಕೆ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡ್ತಾರೆ ಅದು. ಹ್ಞೂ, ಹ್ಞೂ, ಹ್ಞೂ. ಈಗ ಜೋಳ ಮೆಕ್ಕೆಜೋಳ ಇದು ಸಜ್ಜಿಗೆ ಕಾದಷ್ಟು ಇದು ಕಾಯೋ ಆಗತ್ತಿಲ್ಲ. ಹ್ಞೂ, ಹ್ಞೂ ರೀ. ಹ್ಞೂ, ಅಂದರೆ ನಿಮ್ಮಲ್ಲಿ ನವಿಲುಗಳೆಲ್ಲ ಇದಾವ? ನವಿಲು ಅದಾವ ರೀ, ಕಾಲ್ಡಿ ಐತ್ರಿ. ಓ, ಕರಡಿಗಳು? ಕಾಲ್ಡಿ ಹುಡುಗಾಟ ರೀ, ಕಾಲ್ಡಿದ. ಹೌದಾ? ಹೌದು ರೀ, ಮೆಕ್ಕೆಜೋಳ ತಿಂತವ್ರಿ ಕಾಲ್ಡಿ. ಓ, ಬೆಳೆ ನಾಶ ಮಾಡಿಬಿಡ್ತವೆ? ಮಾಡ್ತಾವ್ರಿ. ಓಹೋ, ಹೋ, ಅದಕ್ಕೆ ಅರ್ಜಿ ಕೊಡ್ತೀವಿ ರೀ. ಪರಿಹಾರ ಸಿಕ್ಕಿದೆಯಾ? ಸಿಗುತ್ತೆ ರೀ, ಅದಕ್ಕೆ ಕೊಡ್ತಾರೆ ರೀ. ಹೋದ ಬೇರೆ 9,000 ಹಾಕಿದ್ರಿ, ಬೇರೆ ನಿನ್ನ ಬಂದಿಲ್ಲ, ಹಾಕಿದ್ವಿ ಅರ್ಜಿ. ಅರಣ್ಯ ಇಲಾಖೆಯಿಂದ ಕೊಡ್ತಾರೆ? ಕೊಡ್ತಾರೆ. ಓಹೋ, ನವಿಲುಗಳು ಏನು ಸಮಸ್ಯೆ ಮಾಡ್ತವೆ? ಅವು ಚಜ್ಜಿ ಅದವ್ರಿ, ಚಜ್ಜಿ ತಿಂತಾವ್ರಿ. ಓಹೋ, ಗೂಡು ಹಾಕಿದಪ್ಪ ಅಂದ್ರೆ ಗೂಡ ಇದು ಮಾಡಿಬಿಡ್ತಾವ. ಹೌದಾ? ಹ್ಞೂ, ನಾಳೆ ಹೆಚ್ಚು ಕೆಬರಿ. ಹ್ಞೂ, ತಿಂದ್ಬಿಡ್ತಾವ್ರಿ. ಅಷ್ಟು ದೊಡ್ಡ ಭಾಳಷ್ಟು ಇದಾವ? ಏ, ಭಾಳದವ್ರು, ಒಂದು 50-100 ಹಿಂಡ್ ಅದಾರವು. ಓಹೋ, ಅದಾವ್ರಿ. ಸೊ ಅದಕ್ಕೂ ಪರಿಹಾರ ಉಂಟಾ? ಇಲ್ಲರಿ, ಅದು ಕೊಟ್ಟಿಲ್ಲರಿ ಯಾರು. ಹಾಂ, ಅದಕ್ಕೆ ಕೊಡ್ತಾರಲ್ರಿ, ನಾವು ಒಂದು ಮಾಹಿತಿ ತಗೊಂಡಿಲ್ಲ, ಕೇಳಿಲ್ಲ ಇಲ್ಲಿ. ಆದರೆ ಕರಡಿಗಳು ನಾಶ ಮಾಡಿದ ಬೆಳೆಗೆ ಪರಿಹಾರ ಸಿಕ್ಕಿದೆ? ಸಿಕ್ಕತ್ತೆ ರೀ, ಅದು ತಗೊಳ್ತಾ ಇದ್ದೀವಿ. ತಗದಿ 1 ವರ್ಷ ತಗದಿರಿ. ಹ್ಞೂ, ಈ ವರ್ಷ ಬಂದಿಲ್ಲರಿ ನಾ. ಹ್ಞೂ, ಏನು ಬರ್ತಾಗ್ರಿ, ನಾವು ಕೇಳಿಲ್ಲ ಒಳ್ಳೆ. ಹ್ಞೂ, ಇವತ್ತು ಕೇಳ್ಬೇಕು ರೀ ಅದನ್ನ, ಯಾಕ್ರಿ ಸರ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಹ್ಞೂ, ಹ್ಞೂ. ಈಗ ಬೆಟ್ಟದಪ್ಪವರು ರಿವಾಯತ್ ಪದಗಳನ್ನೆಲ್ಲ ಹಾಡ್ತೀರಿ. ಹ್ಞೂ ರೀ. ರಿವಾಯತ್ ಪದಗಳನ್ನು ಹಾಡಲಿಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಊರುಗಳಿಗೆ ಹೋಗ್ತೀರಿ? ತಳಕಲ್ಲಿಗೆ ಹೋಗ್ರಿ. ಹ್ಞೂ, ಅಲ್ಲಿ ರೋಡ್ಗುಂದ ತಳಕ್ ಬತ್ರಿ ಅಮ್ಮಮ್ಮ ಮಠದ ಕೆಳಗೆ ಅಲ್ಲಿ ಹೋಯ್ತು ಒಂದು. ಅಲ್ಲಿ 1500 ರೂಪಾಯಿ ಕೊಟ್ಟು ಕಳಿಸ್ತೀರಿ ಅವ್ರು. ನಿಮ್ಮ ಗುರುಗಳು ಯಾರು ಇದ್ರಲ್ಲಿ? ಇವು ಇವ್ರಿ ಕೌಲೂರ್ರಿ. ಕೌಲೂರ್ನವ್ರು. ಹೆಸರೇನವ್ರದ್ದು? ಅವರು ಗೋಸಾಬ್ ಅಂತಂದ್ರಿ. ಅವ್ರ ಹತ್ರ ಹೋಗಿ ಕಲ್ತಿದ್ರ? ಅವ್ರು ಇಲ್ಲಿಗೆ ಬಂದ್ರಿ ಸರ್ ಒಂದು. ಈಗ ನೀವು ಬಂದಿರಲ್ಲ ಸರ್, ಇದ್ರ ಬಂದಾಗ ಇಲ್ಲಿ ನಮ್ಮ ಊರಾಗ ಒಬ್ಬ ಗುರುಗಳದ್ರಿ ಅಜ್ಜಾರ್ ಅಂತ, ಅವ್ರು ಬರ್ಸ್ಕೊಂಬಿಟ್ಟಿದ್ರಿ ಹಾಡುಗಳೆಲ್ಲ. ಅವ್ರು ಕೂಡ ನಾ ಅವಾಗ ಏನು ಕಲ್ಕಂತ ಕಲ್ಕಂತ. ಯಾವ ವಯಸ್ಸು, ಎಷ್ಟು ವಯಸ್ಸು ಆಗ ನಿಮಗೆ? 60 ಸರ್. ಅಲ್ಲ ಅವಾಗೆ ಹಾಡು ಕಲಿ? ಅವಾಗ ಚಿಕ್ಕ ವಯಸ್ಸು. ನಿನ್ನೆ ಎಷ್ಟು? ಅವಾಗ ಈ ಕರೆಂಟ್ ಇದ್ದಲ್ಲ ಸರ್. ಓ, ಅವಾಗಿನ ಕತೆ ಹೇಳ್ತೀರಿ ನೀವು. ನೋಡ್ರಿ ದೀಪ ಇದ್ರು, ದೀಪ. ಆ ದೀಪ ಹಚ್ಕೊಂಡು ಕುತ್ಕೊಂಡು ನಮ್ಮ ಅಪ್ಪವ್ರು ಕೂಡ ಕಲಿಸಿದ್ರು ಅವ್ರು. ಈಗ ನಮ್ಮ ಕೇಳುಗರಿಗೆ ಒಂದು ರಿವಾಯತ್ ಪದ ಇನ್ನೊಂದು ಕೇಳಿಸಿ. ಇನ್ನೊಂದು ಹಾಡಬೇಕು? ಇನ್ನೊಂದು ಸಣ್ಣದೊಂದು ಹಾಡ್ರಿ. ಅಣ್ಣ ತಮ್ಮಂದ ಹಾಡು ಬಹಳ ಪ್ರಸಿದ್ಧವಾಗಿದೆ ಅಲ್ಲ ಅದು. ಅಣ್ಣ ತಮ್ಮಂದ್ರೆ ಅದನ್ನ ಹಾಡಿ. ಕೈ ಮುಗುದೇಳುವೆ ದೈವ ಚಿತ್ತಿಟ್ಟು ಕೇಳರೆ ನೀವು, ಅನ್ಯಾಯದ ಅಣ್ಣ ತಮ್ಮ ಬ್ಯಾರಲೇಲ. ಅಣ್ಣ ತಮ್ಮನು ಇಬ್ಬರು ಜೋಡಿ ಇದ್ದರು ಒಳ್ಳೆ ಪಾಡ, ತಮ್ಮ ಮೇಲೆ ಬಾಳ ಪ್ರೀತಿ, ಕುಡಿ ಉಣ್ಣುವರು ದರತಿ, ಶಿವ ತಂದ ಕಾಲಕ್ಕೆ ಯತನವಿಲ್ಲ. ಅತ್ತಿಗೆ ಇದ್ದಾಳು ಪ್ರೀತಿ ಎತ್ತ ತಾಯಿಗಿಂತ ಜಾಸ್ತಿ, ಮಾಡಿ ಉಣಸುವಾಳಡಗಿ ಬೇಡಿದ್ದಲ್ಲ. ತಂದೆ ತಾಯಿ ಮರೆತ ನಾವ, ಅತ್ತಿಗೆ ತಾಯಿ ಎಂಬುವ ಭಾವ ಇತ್ತು ಕೇಳರಿ ದೈವ, ಎಷ್ಟಂತ ಹೇಳಲಿ ಜೀವ. ಅವ್ವ ಎಂದು ಕರೆತಿದ್ದ ನಾವ ನಿತ್ಯಂಕಾಲ, ಚಿಕ್ಕಂದಿಲಿ ಮಾಡ್ಯಾರು ಮದುವೆ, ಹೆಂಡತಿ ದೊರೆತಾಳೋ ಚದುರಿ, ಮನೆಯಾಗಿದ್ದಂಗ ನಾರಿ ಎಣ್ಣ ಜಾಲ. ಗಂಡಾಗ ಎಳತಳ ನಾರಿ, ನಿನ್ನಾಗಿಲ್ಲ ಹುಷಾರಿ, ದುಡಿ ದುಡಿದು ಬಾಡತೆ ಮಾರಿ, ನಿನ್ನ ಇನ್ನೂ ಮೇಲೆ ಆಗೋ ಬ್ಯಾರೆ, ಇಬ್ಬರು ದುಡಿದರೆ ನಮಗೇನ್ ಕೊರತಿಲ್ಲ. ಕೈ ಮುಗುದೇಳುವೆ ದೈವ ಚಿತ್ತಿಟ್ಟು ಕೇಳರಿ ನೀವು, ಅನ್ಯಾಯದು ಅಣ್ಣ ತಮ್ಮ ಬ್ಯಾರಲೀಲ. ಒಳ್ಳೆಯದು ಬೆಟ್ಟದಪ್ಪರೆ, ರಿವಾಯತ್ ಪದವನ್ನು ನಮ್ಮ ಕೇಳುಗರಿಗೆ ಕೇಳಿಸಿದ್ರಿ, ಜೊತೆಗೆ ನಿಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚ್ಕೊಂಡ್ರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಬೆಟ್ಟದಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಕೇಳಿ ಕೃಷಿ ಗೀತೆ.

ಅಡಿಕಿ ಬಿರಿಯಲಿಯ ದರ್ಮಾರ ರೈತನ ಮಕ್ಕಳೆಲ್ಲ ಬನ್ನಿರಣ್ಣ ನಾವು ಸುಗ್ಗಿಯ ಹೆಗ್ಗಿನಲ್ಲಿ ನಲಿಯೋಣ ತಮ್ಮ ಸುಗ್ಗಿಯ ಹೆಗ್ಗಿನಲ್ಲಿ ನಲಿಯೋಣ ರೈತನ ಮಕ್ಕಳೆಲ್ಲ ಹಿಗ್ಗಿನಲ್ಲಿ ನಲಿಯೋಣ ಏ ಮಾಗಿಯ ಕಾಲ ಈಗ ಬಂತಣ್ಣ ನಾವು ಬೆಳೆದಂತ ಬೆಳೆಯನ ಕೈಯೋಣ ತಮ್ಮ ಬೆಳೆದಂತ ಬೆಳೆಯನ ಕೈಯೋಣ ಶಿವಡ ಕಟ್ಟೆ ಗುಡ ಕೋಣ ತಮ್ಮ ಶಿವಡ ಕಟ್ಟೆ ಗುಡ ಕೋಣ ತಮ್ಮ ಕಣ ಮಾಡಿ ತನಿಯ ಮುರಿಯೋಣ ತಮ್ಮ ಕಣ ಮಾಡಿ ತನಿಯ ಮುರಿಯೋಣ ಏ ಅಂತಿ ಕಟ್ಟಿ ರುಲ ಒಡೆಯೋಣ ತಮ್ಮ ಅಂತಿ ಕಟ್ಟಿ ರುಲ ಒಡೆಯೋಣ ತಮ್ಮ ಸಂತೋಷದಿಂದ ಹಾಡ ಹಾಡೋಣ ತಮ್ಮ ಸಂತೋಷದಿಂದ ಹಾಡ ಹಾಡೋಣ ಏ ಕಂಕಿಯ ತೆಗೆದು ಕಾಳ ತೆಗಿಯೋಣ ತಮ್ಮ ಕಂಕಿಯ ತೆಗೆದು ಕಾಳ ತೆಗಿಯೋಣ ತಮ್ಮ ಮ್ಯಾಟಚ್ಚಿ ರಾಶಿಯ ತೋರೋಣ ತಮ್ಮ ಮ್ಯಾಟಚ್ಚಿ ರಾಶಿಯ ತೋರೋಣ ಏ ಭಾಗ್ಯದ ರಾಶಿ ನಾವು ಮಾಡೋಣ ತಮ್ಮ ಭಾಗ್ಯದ ರಾಶಿ ನಾವು ಮಾಡೋಣ ತಮ್ಮ ಸರ್ವರು ಸವನಾಗಿ ಉಣ್ಣೋಣ ತಮ್ಮ ಸರ್ವರು ಸವನಾಗಿ ಉಣ್ಣೋಣ ಹೇ ಕೋಟಿಯ ಬಸವಣ್ಣ ನಮ್ಮ ಕುರ್ತ ಕೋಟಿಯ ಬಸವಣ್ಣ ನಮ್ಮ ರೈತರಿಗೆ ಶಕ್ತಿಯ ನೀಡಣ್ಣ ನಮ್ಮ ರೈತರಿಗೆ ಶಕ್ತಿಯ ನೀಡಣ್ಣ ಏ ಶಕ್ತಿಯ ನೀಡಣ್ಣ ನಮ್ಮ ರೈತರಿಗೆ ಶಕ್ತಿಯ ನೀಡಣ್ಣ ರೈತನ ಮಕ್ಕಳೆಲ್ಲ ಬನ್ನಿರಣ್ಣ ನಾವು ಸುಗ್ಗಿಯ ಹೆಗ್ಗಿನಲ್ಲಿ ನಲಿಯೋಣ ತಮ್ಮ ಸುಗ್ಗಿಯ ಹೆಗ್ಗಿನಲ್ಲಿ ನಲಿಯೋಣ ತಮ್ಮ ಸುಗ್ಗಿಯ ಹೆಗ್ಗಿನಲ್ಲಿ ನಲಿಯೋಣ ತಮ್ಮ ರೈತ ಬಾಂಧವರೇ ಈಗ ಕೇಳಿ ರೈತರಿಗೆ ಸಲಹೆ ಕೀಟನಾಶಕಗಳ ಸುರಕ್ಷಿತ ಬಳಕೆ ಕೀಟನಾಶಕಗಳು ವಿಷಕಾರಿ ರಾಸಾಯನಿಕಗಳಾಗಿದ್ದು ಅವು ಕೀಟ ಪೀಡೆಗಳಿಗಷ್ಟೇ ಅಲ್ಲದೆ ಇತರ ಉಪಯುಕ್ತ ಕೀಟಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಜಾನುವಾರುಗಳಿಗೂ ಹಾಗೂ ಮನುಷ್ಯರಿಗೂ ವಿಷಕಾರಿಯಾಗಿವೆ ಆದುದರಿಂದ ಇವುಗಳನ್ನು ಉಪಯೋಗಿಸುವಾಗ ಅನುಸರಿಸಬೇಕಾದ ಕ್ರಮಗಳನ್ನು ಇವತ್ತಿನ ದಿವಸ ತಿಳಿಯೋಣ ಮೊದಲನೇದಾಗಿ ಕೀಟನಾಶಕಗಳನ್ನು ಬೆಳಕು ಬೀಳದಿರುವ ಕಪಾಟುಗಳಲ್ಲಿ ಬೀಗ ಹಾಕಿ ಇಡಬೇಕು ಆಹಾರ ವಸ್ತು ಮತ್ತು ಮೇವು ತಿಂಡಿ ಮುಂತಾದ ವಸ್ತುಗಳನ್ನು ಶೇಖರಿಸುವ ಜಾಗದಲ್ಲಿ ಅಥವಾ ಮಕ್ಕಳು